ಅಜ್ಜಿ. ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್. ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು. ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಅನುಭವ ಕುರಿತು ಶ್ರೀ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಆ ನಂತರ ಕೃಷಿ ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಸಾವಯವ ಕೃಷಿ ಅನುಭವ ಕುರಿತು ಶ್ರೀ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ರೈತರು ಇದ್ದಾರೆ. ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿವೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇವರನ್ನು ಕೃಷಿ ಪೂಜಾರಿ ಅಂತೇಳಿ ಪ್ರಶಸ್ತಿ ನೀಡಿದೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಪ್ರಗತಿಪರ ರೈತ ಅಂತೇಳಿ ಪ್ರಶಸ್ತಿ ನೀಡಿದೆ. AME ಸಂಸ್ಥೆಯವರು ನಿಪುಣ ರೈತ ಅಂತೇಳಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ಜಿಲ್ಲಾ ಆತ್ಮ ಯೋಜನೆ ಅಡಿಯಲ್ಲಿ ಇವರಿಗೆ ಪ್ರಗತಿಪರ ರೈತ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡಿದೆ. ಹಗರಿ ಕೃಷಿ ವಿಜ್ಞಾನ ಕೇಂದ್ರದವರು ಸಹಿತ ಇವರಿಗೆ ಪ್ರಗತಿಪರ ರೈತ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಇಷ್ಟೆಲ್ಲ ಪ್ರಶಸ್ತಿಗಳು ಸುಮ್ಮನೆ ಬರ್ತಾವ, ಅದು ಸಾಧ್ಯ ಇಲ್ಲ. ಅಷ್ಟು ಅವರು ಕೃಷಿಯಲ್ಲಿ ಸಾಧನೆಯನ್ನು ಮಾಡಿದಾಗ ಮಾತ್ರ ಈ ಎಲ್ಲ ಸಂಸ್ಥೆಗಳು ಅವರನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡಿರ್ತವೆ. ಇವರ ಹೆಸರು ತಿಪ್ಪೇಸ್ವಾಮಿ, ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಪೂಜಾರಳ್ಳಿಯವರು. ತಿಪ್ಪೇಸ್ವಾಮಿ ಅವರೇ, ನಮ್ಮ ಈ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ತೆ. ತಿಪ್ಪೇಸ್ವಾಮಿ ಅವರೇ, ನಿಮಗೆ ಇಷ್ಟೊಂದು ಪ್ರಶಸ್ತಿ ಬರಲಿಕ್ಕೆ ಕಾರಣಗಳು? ಮೂಲತಃ ನಾನು SLC ಫೇಲ್ ಆಗಿ 2 ವರ್ಷ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ಜೊತೆಗೆ ಕೆಲಸ ಮಾಡ್ಕೊಂತ ಇದ್ದೆ. ಆ ಕಡೆ ಈ ಕಡೆ ಸಮಾಜದಾಗ ನೋಡ್ಬಿಟ್ಟು ಬೈಕ್ನಾಗ ಹೋಗೋರ್ನ ಕಾರ್ನಾಗ ಹೋಗೋರ್ನ ನೋಡಿ ನಾವು ಎಮ್ಮೆ ಕಾದ್ಕಂತಿದ್ರೆ ಇದನ್ನೆಲ್ಲ ನಾವು ಯಾವಾಗ ಮಾಡೋಕ್ಕಾಗುತ್ತೆ, ನಾವು ನೋಡೋಕ್ಕಾಗಲ್ಲ ಅಂತೇಳಿ ನಾನೇ ಮಾಡಿದ್ದೆ. SLC ಫೇಲ್ ಆದಮೇಲೆ ಪಾಸ್ ಮಾಡ್ಕೊಂಡು ಸರ್ ಪಾಸ್ ಮಾಡ್ಕೊಂಬಿಟ್ಟು ವಾಟರ್ ಶೆಡ್ನಲ್ಲಿ ಕವಾಡ್ ಅಂತ ಒಂದು ಪ್ರಾಜೆಕ್ಟ್ ಬಂತು 2003 ಮತ್ತು 2004. ಅವ್ರ ಜೊತೆಯಲ್ಲಿ ವಾಟರ್ ಶೆಡ್ ಒಡ್ಡ ಹಾಕೋದು ಮತ್ತು ಕೃಷಿ ಹೊಂಡ ಮಾಡ್ತಕ್ಕಂಥದ್ದು, ಚೆಕ್ ಡ್ಯಾಮ್ಗಳು ಹಾಕ್ತಕ್ಕಂಥದ್ದು, ಆ ಕಾರ್ಯಕ್ರಮಗಳ ಜೊತೆಗೆಲ್ಲ ಇನ್ವಾಲ್ವ್ ಆದ್ನಿ ಸರ್. ನಾನು ಇನ್ವಾಲ್ವ್ ಆಗಿಬಿಟ್ಟು ನಾನು ಏನು ಮಾಡಿಬಿಟ್ಟು ಅದರಲ್ಲಿ ಅನುಭವ ರೈತ ಅಂತೇಳಿ ತಗೊಂಡ್ರು ಸರ್. ಒಂದು ಸಮಿತಿ ಮಾಡಿದ್ರು, ಆ ಸಮಿತಿಯಲ್ಲಿ ಒಬ್ಬ ಅನುಭವ ರೈತ ಅಂತ ತಗೊಂಡ್ರು ಸರ್. ಆ ಸಮಿತಿಯಲ್ಲಿ ಅನುಭವ ರೈತನಾಗಿಬಿಟ್ಟು ನಾನೇನು ಮಾಡಿದ್ನಿ ಸರ್, ಅದರ AMA ಒಂದು ಸಂಸ್ಥೆ ಬಂತು ಸರ್. ಕವಾಡ ವಾಟರ್ ಶೆಡ್ಡಲ್ಲಿ ಒಂದು AMA ಸಂಸ್ಥೆ ಅಂತ ಒಂದು ಸಂಸ್ಥೆ ಬಂತು. ಕೃಷಿ ಮಾನವ ಪರಿಸರ ಅಂತ ಒಂದು ಸಮಸ್ಯೆ ಸರ್. ಅದು ಕೃಷಿ ಮಾನವ ಪರಿಸರ ಅಂದರೆ ಯಾವುದೇ ಪ್ರಕೃತಿಗಾಗಲ ಹಾನಿಯಾಗಂಗಿಲ್ಲ, ಭೂಮಿಗೆ ಹಾನಿಯಾಗಂಗಿಲ್ಲ, ಆಮೇಲೆ ಸುತ್ತಮುತ್ತ ಪರಿಸರಕ್ಕೂ ಹಾನಿಯಾಗಲ್ಲ ಅಂತೇಳಿ ಒಂದು ಸಂಸ್ಥೆ ಬಂತು. ಅದ್ರ ಜೊತೆಗೆ ಅವರು ಹಲವಾರು ಕಾರ್ಯಕ್ರಮಗಳು ಕೊಡ್ತಾ ನನ್ನನ್ನು ಬಳಸ್ಕೊಂಡ್ರೆ ಸರ್. ಮಣ್ಣು ಅಂದರೆ ಹೆಂಗಿರಬೇಕು, ಮಣ್ಣಿನಲ್ಲಿ ಏನೇನು ಪೋಷಕಾಂಶಗಳು ಇರ್ತವೆ, ಹೆಂಗೆ ಮಾಡಬೇಕು, ಯಾವ ರೀತಿ ಬೇಸಾಯ ಮಾಡ್ಬೇಕು ಅಂತೇಳಿ ಅವ್ರು ಹಂತ ಹಂತವಾಗಿ 5 ವರ್ಷ ಅವ್ರ ಒಡನಾಡ ಅವ್ರ ಜೊತೆಯಲ್ಲಿ ನಾನು ಇದ್ದೀನಿ ಸರ್. ಆ ಪ್ರಾಜೆಕ್ಟ್ ಮುಗಿಯೋವರೆಗೂ ಅವ್ರ ಜೊತೆಯಲ್ಲೇ ಇದ್ದೆ ನಾನು. ಅದರಲ್ಲಿ ಅವ್ರು ಏನು ಮಾಡಿದ್ರು, EMP ಅಂತೇಳಿ ತಗೊಂಡ್ರು ಸರ್. AMA ಸಂಸ್ಥೆಯಲ್ಲಿ ಎಕೋ ನೆಟ್ವರ್ಕ್ ಪಾರ್ಟ್ನರ್ಶಿಪ್ ಅಂತೇಳಿ ಒಂದು ಉದ್ಯಾನ ತಗೊಂಡ್ರು. ತಗೊಂಬಿಟ್ಟು ರೈತ ಕ್ಷೇತ್ರ ಪಾಠಶಾಲೆಯೇ ಕೀಟಗಳು ಯಾವ ರೀತಿ ಬರ್ತವೆ, ರೋಗಗಳು ಯಾವ ರೀತಿ ಇರ್ತವೆ, ಮಣ್ಣಿನ ಗುಣಗಳು ಹೆಂಗೆ, ಎಷ್ಟು ಗೊಬ್ಬರ ಕೊಡಬೇಕು, ಯಾವ್ಯಾವ ಗೊಬ್ಬರ ಕೊಡಬೇಕು, ಗೊಬ್ಬರಗಳಲ್ಲಿ ಎಷ್ಟು ವಿಧ ಇದ್ದಾವೆ ಅಂತೇಳಿ ಹಲವಾರು ತರಬೇತಿಗಳನ್ನು ಕೊಟ್ಟು ನನ್ನ ನಿಪುಣ ರೈತ ಅಂತ ಒಂದು ಪ್ರಶಸ್ತಿ ಕೊಟ್ಟರು. ಅದೆಲ್ಲ ತೇರ್ಗಡೆ ಆದ ನಂತರ ಆ ಪ್ರಾಜೆಕ್ಟ್ ಮುಗಿತು, ಹೋಗ್ಬಿಟ್ರು. ನಾವೇನು ಮಾಡಿದ್ವಿ ಸರ್, ಸುಸ್ಥಿರ ಕೃಷಿ ಸಮಗ್ರ ಬೇಸಾಯ ಪದ್ಧತಿ ಅಂತೇಳಿ ಇದೆಲ್ಲ ಕಲ್ತಿರ್ತಕ್ಕಂಥದ್ದು. ಇವತ್ತು ಮಣ್ಣಿಗೆ ಇವತ್ತು ಹೆಚ್ಚು ಹೆಚ್ಚು ಕೆಮಿಕಲ್ ಆಗಿಬಿಟ್ಟು ಅದರಿಂದ ಬೆಳೆದಿರ್ತಕ್ಕಂಥದ್ದು ತಿಂದರೆ ಸಮಾಜದಲ್ಲಿ BP ಬರ್ತಕ್ಕಂಥದ್ದು, ಶುಗರ್ ಬರ್ತಕ್ಕಂಥದ್ದು, ಕ್ಯಾನ್ಸರ್ ಬರ್ತಕ್ಕಂಥದ್ದು, ಹಳ್ಳಿ ಮನೆ ಮನೆಗಳಲ್ಲಿ ಇವತ್ತು ಮಿನಿ ಮೆಡಿಕಲ್ ಸ್ಟೋರ್ ಆಗಿದೆ. ಅದನ್ನೆಲ್ಲ ನೋಡಿ ಇದನ್ನು ಯಾವ ರೀತಿ ಜನಗಳಿಗೆ ಮುಟ್ಟಿಸ್ಬೇಕಂತ ಹೇಳಿಬಿಟ್ಟು ಸುಸ್ಥಿರ ಕೃಷಿ ಸಮಗ್ರ ಬೇಸಾಯ ಪದ್ಧತಿ ಅಂತೇಳಿ ಒಂದು ಸಣ್ಣ ಬೀದಿ ನಾಟಕ ಮಾಡಿಕೊಂಡು ಒಂದು ಟೀಮ್ ಮಾಡಿಕೊಂಡು ಅಲ್ಲಿ ಹಳ್ಳಿ ಅಲ್ಲಿ ಅಲ್ಲಿ ಅಲ್ಲಿ ಸಾಯಂಕಾಲದ ಹಳ್ಳಿಗಳಲ್ಲಿ ಕಾರ್ಯಕ್ರಮ ಕೊಡ್ತಾ ಹೋದೆ. ಸಾಮಾಜಿಕವಾಗಿ ಬರದೆ ಅದು ಯಾರು ಜನ ಈ ಮನೆಯಲ್ಲಿ ಟಿವಿಗಳಿರೋದ್ರಿಂದ ಈ ನನ್ನ ನಾಟಕನ ಯಾರು ನೋಡಕ್ಕೆ ಬರಲಿಲ್ಲ. ನನಗೆ ಬಹಳಷ್ಟು ಬೇಜಾರಾಯಿತು. ಬೇಜಾರಾದ ತಕ್ಷಣ ನಾನೇನು ಮಾಡಿದೆ, ಅದೇನು ಮಾಡಿದೆ, ನಾಟಕ ನೋಡಕ್ಕೆ ಯಾರು ಬರಲಿಲ್ಲ ಅಲ್ಲ, ಮತ್ತೆ ಅದನ್ನು ಯಕ್ಷಗಾನ ರೂಪದಲ್ಲಿ ದೊಡ್ಡಾಟ ರೂಪದಲ್ಲಿ ಆ ತಾಳ ಮೊದಲೇ ಇಟ್ಕೊಂಡು ಆಮೇಲೆ ಆ ಕಾರ್ಯಕ್ರಮ ಕೊಡ್ತಾ ಹೋದ್ವಿ. ಆ ಕಾರ್ಯಕ್ರಮ ಯಶಸ್ ಆಯ್ತು ಸರ್. ಯಶಸ್ ಆದ್ಮೇಲೆ ಏನು ಮಾಡ್ತೀವಿ, ಆ ರೀತಿ ನಾವೊಬ್ರು ಏನು ಮಾಡಿದ್ವಿ, ಇದು ಜನಗಳಿಗೆ ಭಾಳಷ್ಟು ಮುಟ್ಟಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಮುಖ್ಯವಾಗಿ ಬೆಳೀತಕ್ಕಂಥದ್ದಂದ್ರೆ ಕೂಡ್ಲಿಗಿ ತಾಲೂಕು ಹೊಸಳ್ಳಿ ಹೋಬಳಿಯಲ್ಲಿ ಹೆಚ್ಚು ಶೇಂಗಾ ಬೆಳೆಗಾರರು. ಶೇಂಗಾಕ್ ಬರ್ತಕ್ಕಂಥದ್ದು ಕತ್ಕೊಳೆ ರೋಗ ಬರ್ತಿತ್ತು, ಆಮೇಲೆ ಬಡ್ ರೋಗ ಅಂತ ಬರ್ತಿತ್ತು. ಅಲ್ಲಿಂದ ಜಾಸ್ತಿ ಮಳೆ ಬಿದ್ರೆ ಎಲ್ಲ ಕಾಯಿ ಎಲ್ಲ ಒಳಗಡೆ ಭೂಮಿಗೆ ಸೇರ್ತಿತ್ತು, ಆಮೇಲೆ ಗುಡನ ಮೇಲೆ ಬರ್ತಿತ್ತು. ಇದಕ್ಕೆ ಏನ್ ಮಾಡೋ ಪೂರಕವಾಗಿರ್ತಕ್ಕಂಥದ್ದು ಅಂತಂದ್ರೆ ಟ್ರೈಕೋಟರ್ಮ, ರೈಜೋಬಿಯಮ್, ಅಜಿಟೋಬ್ಯಾಕ್ಟೀರಿ, ಇವಕ್ಕೆಲ್ಲ ಬೀಜೋಪಚಾರ ಮಾಡಿ ಆಮೇಲೆ ಕೊಟ್ಟಿಗೆ ಗೊಬ್ಬರ ಇರೋದು, ಮಾಗಿ ಉಳಿವು ಮಾಡೋದ್ರಿಂದ ಇವನ್ನು ತಡಿಬೋದು ಅಂತ ಹೇಳ್ಬಿಟ್ಟು ಮತ್ತೆ ಪ್ರಚಾರ ಮಾಡ್ತಾ ಅವುಗಳನ್ನು ಯೂನಿವರ್ಸಿಟಿ ಮೂಲಕ ರೈತರಿಗೆ ತರಿಸಿಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಮಾಡಿದೀವಿ. ಸಕ್ಸಸ್ ಆಯ್ತು. ನಾವು ಮಾಡಿರ್ತಕ್ಕಂಥದ್ದು ಟ್ರೈಕೋಟರ್ಮ ಹಾಕೋದ್ರಿಂದ ಕತ್ಕೊಳ್ಳೆ ರೋಗ ನಿರ್ವಹಣೆ ಆಗುತ್ತೆ, ಆಮೇಲೆ ರೈಜೋಭೂಮಿ ಕೊಡೋದ್ರಿಂದ ಗಾಳಿಯಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಹಿಡಿದಿಟ್ಕೊಳ್ತೈತೆ, ಅಲ್ಲಿಂದ PHP ಕೊಡೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಸಾರಜನಕವನ್ನು ಘನ ರೂಪದಲ್ಲಿ ಇರ್ತಕ್ಕಂಥದ್ದು ದ್ರವ ರೂಪಕ್ಕೆ ಕೊಟ್ಟು ಒಳ್ಳೆ ಇಳುವರಿಯನ್ನು ಯಶಸ್ ಅನ್ನಾಗಿ ಮಾಡಿದ್ವಿ. ಕಾರ್ಯಕ್ರಮ ಯಶಸ್ ಆಯ್ತು. ಯಶಸ್ ಆದ್ಮೇಲೆ ಏನ್ ಮಾಡ್ತೀವಿ, ಇದನ್ನು ಮಾರುಕಟ್ಟೆ ಮಾಡೋದು, ಸಾವಯವಕ್ಕೆ ಹೆಚ್ಚು ಜನಗಳ ತೊಡಸ್ಬೇಕು ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ, ಒಂದು ಟ್ರಸ್ಟ್ ಮಾಡಿದ್ವಿ, ಸಾವಯವ ಕೃಷಿ ಪರಿವಾರ ಅಂತೇಳಿ ಒಂದು ಟ್ರಸ್ಟ್ ಮಾಡಿ ಅದರಲ್ಲಿ ನಾನು ತಾಲೂಕು ಖಜಾಂಚಿ ಆಗಿ ಕೆಲಸ ಮಾಡಿದ್ವಿ 2009-10 ಆ ಕಾರ್ಯಕ್ರಮ ಕೂಡ ಯಶಸ್ಸು ಆಯ್ತು. ಈಗ ತಿಪ್ಪೇಸ್ವಾಮಿ ಅವರು ಸಾಮಾನ್ಯ ರೈತರಲ್ಲ, ಜ್ಞಾನದ ಜೊತೆ ಜೊತೆಗೆ ಪ್ರಯೋಗಶೀಲವಾಗಿ ಕೃಷಿಯನ್ನು ಮಾಡಬೇಕು. ಮತ್ತು ನಾನೊಂದೇ ಬೇಸಾಗಿ ಕೃಷಿ ಮಾಡೋದಲ್ಲ, ನನ್ನ ಅಕ್ಕಪಕ್ಕದಲ್ಲಿರೋ ರೈತರು ಎಲ್ಲರೂ ಸಹಿತ ಕೃಷಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಅನ್ನುವಂಥ ನಿಟ್ಟಿನೊಳಗಡೆಗೆ ನೀವು ನಿಮ್ಮನ್ನು ತೊಡಸ್ಕೊಂಡಿದ್ದೀರಿ. ಓದಿದ್ದು SSLC ಮಾತ್ರ, ಆದರೆ ನಿಮ್ಮ ಜ್ಞಾನ ಅದಕ್ಕಿಂತಲೂ ಹೆಚ್ಚಾಗಿದೆ ಅಂತಕ್ಕಂಥದ್ದು ಅರ್ಥ ಆಯಿತು. ಈಗ ನಿಮಗೆ ಕೃಷಿ ಪ್ರಶಸ್ತಿಗಳು ಬಂದಿದ್ದು ಸಾರ್ಥಕ ಆಗಿದೆ ಅಂತ ಅನಿಸ್ತಾ ಇದೆ. ಈಗ ನಿಮ್ಮ ಕುಟುಂಬದ ಕೃಷಿ ಬಗ್ಗೆ ಹೇಳಿ, 8 ಎಕರೆ ಭೂಮಿ ಇದೆ, ಏನೇನು ಬೆಳೀತಾ ಇದ್ದೀರಿ? ಸರ್, ಒಟ್ಟಾರೆ ಇರೋದು ನಮ್ದು 80 ಎಕರೆ ಭೂಮಿ ಸರ್. ಅದರಲ್ಲಿ ಏನ್ ಮಾಡ್ತೀವಿ, 40 ಎಕರೆ ಸೋಲಾರ್ ಪ್ಲಾಂಟ್ ಒಂದು ಸ್ಕೀಮ್ ಬಂತು, ಆ ಸೋಲಾರ್ ಪ್ಲಾಂಟ್ಗೆ 40 ಎಕರೆ ಕೊಟ್ಟಿದ್ವಿ. ಬಂಪರ್ ಬಹುಮಾನ ನೋಡಿದ್ರಿ? ಹೌದು ಸರ್. ಸೋಲಾರ್ ಪ್ಲಾಂಟ್ ಕೊಟ್ಟ ತಕ್ಷಣ ಅದರಲ್ಲಿ ಏನಾಗಿದೆ ಸರ್, ಮತ್ತೆ ಮುಂದೆ 40 ಎಕರೆ ಇತ್ತು ಸರ್, 40 ಎಕರೆ ಒಳಗೆ ಒಂದು 10 ಎಕರೆ ಬೀಳಿದೆ ಸರ್. 30 ಎಕರೆ ಒಳ್ಳೆ ಕೃಷಿ ಮಾಡ್ತಾ ಇದೀವಿ. 30 ಎಕರೆ ಒಳಗೆ ನಮ್ಗೆ 25 ಜನಕ್ಕೆ ಏನು ಬೇಕು ಆಹಾರ ಪದಾರ್ಥಗಳು ಎಲ್ಲವೂ ನಾವೇ ಬೆಳ್ಕೊಂತೀವಿ ಸರ್. ಸಾವಯವ ಬೆಳ್ಕೊಂತೀವಿ, ಅದು ಕೆಮಿಕಲ್ ಇಲ್ದಾರೆ ಸರ್. ರಾಗಿ, ಜೋಳ, ಸೂರ್ಯಕಾಂತಿ, ಸಜ್ಜೆ, ಉಳ್ಳಿ, ಅವರೆ, ಕಡಲೆ, ಎಳ್ಳು, ಮೆಣಸಿನಕಾಯಿ, ಟಮಟೆಕಾಯಿ, ತರಕಾರಿಗಳು, ಕಾಲಕಾಲಕ್ಕೆ ಏನ್ ಬೇಕು ಎಲ್ಲ ಬೆಳ್ಕೊಂತೀವಿ ಸರ್. ನುಗ್ಗೆ ಸೊಪ್ಪು, ನುಗ್ಗೆ ಹೂವು, ನುಗ್ಗೆಕಾಯಿ, ಜೇನು ಪೇಟಿಗೆ, ಬೀಜೋತ್ಪಾದನೆ, ಸಮಗ್ರವಾಗಿ ನಮಗೆ ಕುಟುಂಬಕ್ಕೆ ಏನ್ ಬೇಕು ಎಲ್ಲಾ ತರದ ತರಕಾರಿಗಳು, ಎಲ್ಲಾ ತರದ ಆಹಾರಗಳು ಕೂಡ ನಾವು ಬೆಳ್ಕೊಂತೀವಿ. ನೀವು ಯಾವುದೇ ಆಹಾರ ಧಾನ್ಯಗಳನ್ನ ಹೊರಗಡೆಯಿಂದ ತರಲ್ಲ ಜವೆ ಗೋಧಿ, ಗುಡ್ಡೆ ಗೋಧಿ, ಅಕ್ಕಿ ಗೋಧಿ, ಆಮೇಲೆ ಪೂರಕವಾಗಿರ್ತಕ್ಕಂಥದ್ದು ಶೇಂಗಾದಲ್ಲಿ ತಳಿಗಳಿದಾವೆ ಸರ್, TMA2, GPBD4 ಅಂತೇಳಿ. ಆಮೇಲೆ ಈ ಸರಿ ಕದರಿ 9 ಅಂತೇಳಿ ಕೂಡ ಬಹಳಷ್ಟು ಜನಕ್ಕೆ ನಾವು ಪರಿಚಯ ಮಾಡಿದೀವಿ ಸರ್. ಆ ಪೂರಕವಾಗಿರ್ತಕ್ಕಂಥ ನಮ್ಮ ಕೈ ತೋಟದಲ್ಲಿ ಔಷಧಿ ಗಿಡಗಳಿದ್ದಾವೆ, ಸಫೇದ ಮುಸ್ಲ, ಅಲ್ಲಿಂದ ಹಲವು ಮಕ್ಕಳು ಬಳ್ಳಿ, ಏನೇನು ನೆಗಡೆ ಕೆಮ್ಮಿಗೆ ಜ್ವರಕ್ಕೆ ಏನೇನು ಬೇಕು ಆ ಅಮೃತ ಬಳ್ಳಿ, ಅಲ್ಲಿ ನಿಂಬೆ ಗಿಡ, ನಲ್ಲಿ ಮರಗಳು, ಆಮೇಲೆ ಸೀತಾಫಲ. ನಿಮ್ಮ ಕುಟುಂಬಕ್ಕೆ ಡಾಕ್ಟರ್ ಬೇಕಾಗಿಲ್ಲ? ಬೇಕಿಲ್ಲ ಸರ್, ಆದಷ್ಟು ಕಡಿಮೆ ಸರ್. ಡಾಕ್ಟರ್ ಅಂದ್ರೆ ನಾವು ಆಸ್ಪತ್ರೆಗೆ ಹೋಗೋದು ಕಮ್ಮಿ. ಆಮೇಲೆ ಹಾಲು, ಮೊಸರು, ಮಜ್ಜಿಗೆ ಇದೆ, 25 ಎಮ್ಮೆ ಇದೆ ಸರ್. ನಾವು ಯಾವುದು ಹಾಲು, ಮೊಸರು, ಮಜ್ಜಿಗೆ ಮಾರಾಟ ಮಾಡಲ್ಲ. ನಮ್ಮ ಕುಟುಂಬಕ್ಕೆ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ, ನಮ್ಗೆ ಏನ್ ಬೇಕು ಎಲ್ಲದನ್ನು ನಾವೇ ಮಾಡ್ಕೊಂಡಿದ್ವಿ ಸರ್. ನಾವೆಲ್ಲ ಒಂದೇ ಕುಟುಂಬದಲ್ಲಿ ಚೆನ್ನಾಗಿದ್ದೀವಿ ಸರ್, ಆರೋಗ್ಯವಾಗಿದ್ದೀವಿ. ಕುಟುಂಬ ನಿಮ್ದು? ಕೂಡು ಕುಟುಂಬ ಸರ್, 25 ಜನ ಒಂದೇ ಜೊತೆಗೆ ಇದೀವಿ ಸರ್. ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡಿಸಿದ್ವಿ ಸರ್. ಒಂದಿಬ್ಬರು ಮೂವರು ಆ ನೌಕರಿಗೆ ಹೋಗಿದ್ದಾರೆ, ಇನ್ನಾಗಿ ಮಕ್ಕಳೆಲ್ಲ ಓದ್ತಾ ಇದಾರೆ ಸರ್. ಗೊಬ್ಬರ ಗ್ಯಾಸ್ ಇದೆ, ಆಮೇಲೆ ಎರೆಹುಳ ತೊಟ್ಟಿ ಇದೆ. ಎರೆಹುಳ ತೊಟ್ಟಿ ಕಮ್ಮಿ ಆದ್ರೆ ಗೊಬ್ಬರ ಒಂದು 2-3-5-10 ಟನ್ ಆಗುತ್ತೆ. ಗೊಬ್ಬರ ನಾವು ಕೊಡಲ್ಲ. 2-3 ಲಕ್ಷ ರೂಪಾಯಿ ಎರೆಹುಳ ಮಾರಾಟ ಮಾಡ್ತೀವಿ ಒಂದು ವರ್ಷಕ್ಕೆ. ಎರೆಹುಳದಿಂದ 2-3 ಲಕ್ಷವರೆಗೂ ಆಗತ್ತೆ ಸರ್. ಮರಣ ಬಂದಾಗ ಒಂದ್ ವರ್ಷದಿಂದ ಸ್ವಲ್ಪ ಕಮ್ಮಿ ಆಗಿದೆ. ಮತ್ತೇನೇನ್ ಮಾಡ್ತೀರಿ ನೀವು? ಎರೆಹುಳ ಹುಳ ಮಾರಾಟ ಮಾಡ್ತೀವಿ ಸರ್. 300 ರೂಪಾಯಿ KG ಮಾಡ್ತಿದ್ವಿ, ಈಗ 400 ರೂಪಾಯಿಗೆ 1 KG ಎರೆಹುಳ ಮಾರಾಟ ಮಾಡಿದ್ವಿ ಸರ್. ಅಲ್ಲಿಗೆ ಹೋಗಿ ಸರ್ವಿಸ್ ಕೊಟ್ರೆ 50 ರೂಪಾಯಿ ಬಚ್ಚಾರ್ಜ್ ಕೊಟ್ಬಿಟ್ಟು ಅದು ಯಾವ ರೀತಿ ಅದನ್ನ ಸಾಕ್ಬೇಕು, ಅದಕ್ಕೆ ಹೆಂಗ್ ತೇವಾಂಶ ಇರಬೇಕು, ಅದ್ ಏನಂತ ಅವ್ರಿಗೆ ಗೈಡ್ಲೈನ್ ಕೊಟ್ಟು ಅಲ್ಲಿಗೆ ಕೊಡ್ತೀವಿ. ಅವರೇ ರೈತರು 2 KG 3 KG ಬೇಕಪ್ಪ ನಾನು ರೈತ ಅಂದ್ರೆ ರೈತರಿಗೆ ಫ್ರೀ ಕೊಡ್ತೀವಿ ಸರ್. ರೈತರಿಗೆ ನಮ್ಮ ಹತ್ರ ಬಂದು ತಗೊಂಡೋಗ ರೈತರಿಗೆ ಫ್ರೀ 2 KG 3 KG. ಮತ್ತೆ ಇಲಾಖೆಗಳು ಮತ್ತೆ ವಿಜ್ಞಾನಿಗಳಿಗೆ, ಆಮೇಲೆ ಸಂಘ ಸಂಸ್ಥೆಯವ್ರು ಬೇಕಂತ ಆರ್ಡರ್ ಕೊಟ್ರೆ 400 ರೂಪಾಯಿ KG ಹಂಗೆ ಎರೆಹುಳ ಯಾವ ಟೈಮ್ನಲ್ಲಿ 24 ಗಂಟೆ ಬಂದ್ರು ಕೂಡ ಹುಳ ಇರ್ತದೆ ಸರ್. ನಮ್ಮಲ್ಲಿ ಯಾವಾಗಲೂ 2 ಕ್ವಿಂಟಲ್ ಹುಳ ರೆಡಿ ಇರುತ್ತೆ. ಎರಡು ಕ್ವಿಂಟಲ್ ಒಳ ರೆಡಿ ಇರುತ್ತೆ ಸರ್ ನಮ್ಮ ಪಿಟ್ ಅಲ್ಲಿ. ಯಾವಾಗ ಬಂದ್ರು ಒಂದಿನ ಫೋನ್ ಮಾಡಿ ಬಂದ್ರೆ ಬೆಳಗಿನ ನಾವು ಅವ್ರಿಗೆ ಎಷ್ಟು ಬೇಕಷ್ಟು ಫಳ ಕೊಡೋಣಷ್ಟು ಪೂರಕವಾಗಿ ನಾವು ಸಿದ್ಧತೆ ಮಾಡ್ಕೊಂಡಿದ್ವಿ. ನಿಮ್ಮ ಭೂಮಿ ಅಷ್ಟು ಈಗ ಫಲಭರಿತವಾಗಿದೆ? ಫಲಭರಿತವಾಗಿದೆ. 25 ಎಮ್ಮೆ ಒಂದು 12 ಆಕಳು ಇದಾವೆ. ಆ ಗೊಬ್ಬರ ವರ್ಷ ಒಂದ್ ಕಡೆಗೆ ಏರ್ಕೆಂತ ಬರ್ತೀವಿ. ನಾವು ಯಾವುದೇ ಕೆಮಿಕಲ್ ಅಷ್ಟು ಈರುಳ್ಳಿಗೆ ಮಾತ್ರ ಸ್ವಲ್ಪ ಕೆಮಿಕಲ್ ಹಾಕ್ತೀವಿ ಸರ್, ಅದು ಕೆಮಿಕಲ್ ಹೊಡಿಲೇಬೇಕಂತ ಅದಕ್ಕೆ ಕಂಟ್ರೋಲ್ ಆಗ್ತಾ ಇಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ಶೇಂಗಾ ಮತ್ತು ಈರುಳ್ಳಿ ಬೆಳೆಗಾರ ಸರ್ ನಾವು. ಅದರಲ್ಲಿ ವಿಶೇಷವಾಗಿ ಈರುಳ್ಳಿ ಬೀಜ ಉತ್ಪಾದನೆ ಮಾಡ್ತೀನಿ ಸರ್. ಈರುಳ್ಳಿ ಬೀಜ ಉತ್ಪಾದನೆಯಲ್ಲಿ ವಿಶೇಷವಾಗಿ ಜೇನು ಪೆಟ್ಟಿಗೆ ಇಟ್ಟು ಪರಾಗಸ್ಪರ್ಶ ಆಗ್ಲಿಕ್ಕೆ ಬೀಜ ಗಟ್ಟಿ ಆಗ್ಲಿಕ್ಕೆ ಒಂದು 5 ಜೇನು ಪೆಟ್ಟಿಗೆ ಕೂಡ ಇದಾವೆ ಸರ್ ನನ್ನಲ್ಲಿ. 5 ಜೇನು ಪೆಟ್ಟಿಗೆ ಸೂರ್ಯಕಾಂತಿ ಮತ್ತು ಈರುಳ್ಳಿ ಬೀಜ ಉತ್ಪಾದನೆಗೆ ವಿಶೇಷವಾಗಿ ಬಳಸ್ತೀನಿ ಸರ್. ಜೇನು ಪೆಟ್ಟಿಗೆಗಳನ್ನು ಬಳಸಿ ಬೀಜ ನಮ್ಮಲ್ಲಿ ತಗೊಂಡೋಗಿ ರೈತರು ಎಸ್ಎಸ್ ಆಗಿದ್ದಾರೆ. ಆತನ ಬೀಜನೇ ಬೇಕಪ್ಪ ಒಳ್ಳೆ ಚೆನ್ನಾಗಿರ್ತಾವೆ ಅಂತೇಳಿ ಆ ಸುತ್ತಮುತ್ತ ಇರ್ತಕ್ಕಂತ ರೈತರು 2 ಕ್ವಿಂಟಲ್ 3 ಕ್ವಿಂಟಲ್ ಈರುಳ್ಳಿ ಬೀಜ ಆಗುತ್ತೆ ಸರ್. 1.5 ಸಾವಿರ ರೂಪಾಯಿ ಒಂದು ಕೆಜಿ ಹೆಂಗೆ ಹೋದ ವರ್ಷ 1 ಕ್ವಿಂಟಲ್ ಬೀಜ ಮಾರಿದ್ರು ಅದು ಒಳ್ಳೆ ಲಾಭದಾಯಕ ಆಗಿದೆ ಸರ್ ನಮಗೆ. ಆಮೇಲೆ ತರಕಾರಿ ನಮ್ಮ ಕುಟುಂಬಕ್ಕೆ ನಾನು 2 ಹಂತದ್ದು ತರಕಾರಿ ತೋಟಗಳನ್ನು ಮಾಡ್ಕೊಂಡಿದ್ದೆ. ಮುಂಗಾರಿಗೆ ಒಂದು ತೋಟ ಮಾಡ್ಕೊಂತೀವಿ, ಅದು ಹಾಳಾಗ್ತದೆ ಹಿಂಗಾರಿಗೆ ಒಂದು ತೋಟ ಮಾಡ್ಕೊಂತೀವಿ. ಮುಂಗಾರಿ ಹಿಂಗಾರಿ ಮಧ್ಯೆ ನಮಗೆ ಮುಂಗಾರಿ ಮಳೆ ಬರ್ತದೆ ಸರ್, ಅವಾಗ 35-40 ಡಿಗ್ರಿ ಬಿದ್ದಿರ್ತದೆ. ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳಾಗ ನಮಗೆ ತರಕಾರಿ ಸಿಗಲ್ಲ. ಅವಾಗ ಏನು ಮಾಡ್ತೀವಿ, ಹುಣಸೆ ಹೂ ಸಿಗುತ್ತೆ ಸರ್, ಹುಣಸೆ ಚಿಗುರು ಸಿಗುತ್ತೆ, ಮೊಳಕೆ ಕಾಳುಗಳನ್ನು ಜಾಸ್ತಿ ಬಳಸ್ತೀವಿ ಸರ್ ಆ ಟೈಮ್ನಲ್ಲಿ. ಯಾಕಂದ್ರೆ ಬೇರೆ ತರಕಾರಿಗಳು ಬಹಳಷ್ಟು ನಮಗೆ ಸಿಗಲ್ಲ ಬಿಸಿಲಿರೋದಕ್ಕೆ. ಆಮೇಲೆ ನುಗ್ಗೆ ಸೊಪ್ಪು ಬಳಸ್ತೀವಿ, ನುಗ್ಗೆ ಹೂ ಬಳಸ್ತೀವಿ, ನುಗ್ಗೆ ಕಾಯಿ ಬೆಳೆಸ್ತೀವಿ. ನುಗ್ಗೆ ಹೂವಿಗೆ ಅಂತಲೇ ಬೇರೆ ಒಂದು 2 ಮರ ಬಿಟ್ಕೊಂಡಿನಿ ಸರ್ ಮನೆ ಹತ್ರ. ನುಗ್ಗೆ ಸೊಪ್ಪಿಗೆ ಅಂತಲೇ ಒಂದು 3 ಮರ ಬಿಟ್ಕೊಂಡಿನಿ. ನುಗ್ಗೆ ಕಾಯಿಗಂತಲೇ ಒಂದು 3 ಮರ ಬಿಟ್ಕೊಂಡಿನಿ. ಯಾಕಂದ್ರೆ 25 ಜನಕ್ಕೆ ಆಗೋಟು ಬೇಕಲ್ಲ ಸರ್. ಕಾಲ ಕಾಲಕ್ಕೆ ನಿರಂತರವಾಗಿ ಒಂದೆರಡು ನಿಂಬೆ ಗಿಡ ಹಾಕೊಂಡಿದ್ದೀನಿ, ನಿರಂತರವಾಗಿ ನಿಂಬೆ ಹಣ್ಣು ಸಿಗುತ್ತೆ ಸರ್. ನಿಂಬೆ ಗಿಡಕ್ಕೆ ಒಂದೆರಡು ಆಗಲು ಬೈದು ಇಟ್ಬಿಟ್ರೆ ನಿರಂತರವಾಗಿ ಆಗಲು ಕಾಯಿ ಸಿಗುತ್ತೆ, ಬೆಂಡೆಕಾಯಿ ಸಿಗುತ್ತೆ, ಟೊಮೊಟೊ ಸಿಗುತ್ತೆ, ಮೆಣಸಿನಕಾಯಿ ಸಿಗುತ್ತೆ. 25 ಜನಕ್ಕೆ ಅಡುಗೆ ಆಗಷ್ಟು ಕಾರ್ಖಾನೆ ಇದ್ದಂಗಿದೆ. ಕಾರ್ಖಾನೆ ಇದ್ದಂಗೆ ಕಾಳಸ ಮಾಡೋರು ಬೇರೆ ಸರ್, ಜಿನ್ಗೆ ಹೋಗೋರೆ ಬೇರೆ, ಮುದ್ದೆ ಮಾಡೋರೆ ಬೇರೆ, ರೊಟ್ಟಿ ಸುಡೋರೆ ಬೇರೆ, ಹಾಲು ಕರಿಯೋರೆ ಬೇರೆ, ಹುಳ ತರೋರೆ ಬೇರೆ. ಅವ್ರದ್ದು ಅವ್ರ ಕೆಲಸ ಅವ್ರವ್ರು ಮಾಡ್ತಾನೇ ಇರ್ತಾರೆ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋದ್ರೆ ಯಾವುದೇ ತೊಂದರೆ ಇಲ್ಲ ಸರ್. ನಿರಂತರವಾಗಿ ಆರೋಗ್ಯವಾಗಿದ್ದೀವಿ, ಚೆನ್ನಾಗಿದ್ದೀವಿ, ಚೆನ್ನಾಗಿ ಬಾಳ್ತಾ ಇದ್ದೀವಿ ಸರ್. ಈ ರೀತಿ ಗೊಬ್ಬರ ಗ್ಯಾಸ್ ಇತ್ತು ಸರ್, ಈಗ 4-5 ವೀಕ್ಸ್ ಗೊಬ್ಬರ ಗ್ಯಾಸ್ ಆಯ್ತು, ದೊಡ್ಡ ಗೊಬ್ಬರ ಗ್ಯಾಸ್. ಆ ಗೊಬ್ಬರ ಗ್ಯಾಸ್ ಏನು ಮಾಡಿದ್ವಿ ಸರ್, ಸಗಣಿ ಒಂದ್ ಹತ್ರ ಹಾಕ್ಬಿಟ್ರೆ ಸೀದಾ ಗೊಬ್ಬರ ಗ್ಯಾಸ್ಗೆ ಹೋಗುತ್ತೆ ಸರ್. ಗೊಬ್ಬರ ಗ್ಯಾಸ್ ನಮ್ಮ ಮನೆಗೆ ಅಡಿಗೆ ಗ್ಯಾಸ್ ಆಗುತ್ತೆ. ಹೊರಗೆ ಬಂದ್ರೆ ಸರಿ 2 ತೊಟ್ಟಿಗೆ ಹಂಗೆ ಮಾಡಿದ್ ಸರ್, ಯಾರು ಟಚ್ ಮಾಡಂಗಿಲ್ಲ ಸರ್, ನಾವು ಯಾರು ಕೈಲಿ ಮುಟ್ಟಾಗಿಲ್ಲ. ಇಲ್ಲಿ ಕಲಿಸಿ ಹಾಕ್ಬಿಟ್ರೆ ಗ್ಯಾಸ್ ಆಗುತ್ತೆ, ಅದು ಔಟ್ಪುಟ್ ಹೊರಗೆ ಗೊಬ್ಬರ ಗ್ಯಾಸ್ 2 ತೊಟ್ಟಿಗೆ ಅಡಿಗೆ ಅನಿಲ ಹೊರಗಡೆ ತರಂಗಿಲ್ಲ. ಇನ್ಮೇಲೆ ಇನ್ನ ಹೊಸ ಮೆಥಡ್ ಇನ್ನೊಂದು ಮಾಡ್ಬೇಕಂತ ರೆಡಿ ಮಾಡ್ಕೊಂಡಿದ್ ಸರ್. ವಿಶೇಷವಾಗಿ ಕಡಿಮೆ ಖರ್ಚು, ಕಡಿಮೆ ಔಷಧಿ, ಕಡಿಮೆ ಕೆಮಿಕಲ್ ಬಳಸಿ, ಕಡಿಮೆ 1% ಏನು ಅನಿವಾರ್ಯ ಈರುಳ್ಳಿಗೆ ಬಳಸ್ತೀವಿ. ಅಷ್ಟು ಬಿಟ್ಟು ಎಲ್ಲಿ ನಾವು ಕೆಮಿಕಲ್ ಬಳಸಲ್ಲ, ಎಲ್ಲ ಸಾವಯವದಾಗ ಬೆಳಿತೀವಿ. ಸಾವಯವ ಪೂರಕವಾಗಿರ್ತಕ್ಕಂಥ ರೋಗ ಬಂದರೆ, ಕೀಟ ಬಂದರೆ ಬೆಳ್ಳುಳ್ಳಿ ಕಷಾಯ, ಮೆಣಸಿನಕಾಯಿ ಕಷಾಯ, ಆಮೇಲೆ ಈ ಸೊಪ್ಪುಗಳೆಲ್ಲ ತಗೊಂಡು ಗಂಜಲ್ಲಿ ಕಳಿಸಿ ಅದನ್ನು ಕೀಟಗಳಿಗೆ ಬಳಸ್ತೀವಿ. ಟಾನಿಕ್ ಅಂದರೆ ಗಂಜ್ ಸ್ಪ್ರೇ ಮಾಡೋದ್ರಿಂದ ಟಾನಿಕಾಗಿ ಪರಿವರ್ತನೆ ಆಗುತ್ತೆ. ಆಮೇಲೆ ಜೀವಾಮೃತ, ಪಂಚಗವ್ಯ, ತ್ರಿಮೂರ್ತಿ ಟಾಣಿಕು, ದಶಪರ್ಣಿ ಟಾಣಿಕು. ಇಲ್ಲ ಸರ್, ನಮ್ಮ ತಂದೆ ಕಾಲದಿಂದ ನಾನು ಒಡನಾಟ ಇಟ್ಕೊಂಡು ಅಲ್ಲಲ್ಲಿ ಹೋಗಿ ಕೇಳಿ ತಿಳ್ಕೊಂಡು ಮಾಡ್ತಾ ಬಂದಿದ್ದೆ ಸರ್. ಈ ಒಂದು ತಲುಪಿದ್ದೀವಿ. ಆಮೇಲೆ ವೈಜ್ಞಾನಿಕವಾಗಿ ಯಂತ್ರೋಪಕರಣಗಳನ್ನು ಬಳಸ್ಕೊಂತೀವಿ ಸರ್. ಬಿತ್ತ ಕೂರಿಗಿದೆ ನಮ್ಮಲ್ಲಿ, ಒಂದು ದಿನಕ್ಕೆ 10 ಫಲ ಶೇಂಗಾ ಬಿತ್ತಬಹುದು ಒಂದೇ ಹಸಿಗೆ. ಒಂದೇ ದಿನಕ್ಕೆ 10 ಫಲ ಬಿತ್ತಬಹುದು. ಆಮೇಲೆ ಒಂದೇ ಹಸಿ, ಇವತ್ತಿನ ದಿನಮಾನಗಳಲ್ಲಿ ನಿರಂತರ ಮಳೆ ಇಲ್ಲ ಸರ್. ಒಂದ್ ದಿನಕ್ಕೆ ಬಂದ್ರೆ ಇವತ್ತು 6 ಗಂಟೆ ಬರಲ್ಲ. ಅದಕ್ಕೆ ಪೂರಕವಾಗಿರ್ತಕ್ಕಂತ ಈ ಸೆಣಬು, ಡಯಂಚ, ಸೂರ್ಯಕಾಂತಿ ಕಟ್ಟಿಗೆ, ಮೆಕ್ಕೆಜೋಳದ ಕಟ್ಟಿಗೆ, ಅದಕ್ಕೆಲ್ಲ ಸಣ್ಣಕ್ಕೆ ಮಾಡಿ ಬೇಗ ಕುಡಿ ಮಾಡಕ್ಕೆ ರೋಟಾವೇಟರ್ ಅಂತ ಊರಾಗ ಫಸ್ಟ್ಗೆ ನಾವೇ ಸರ್ ರೋಟಾವೇಟರ್ ತಂದಿದ್ದು. ಹತ್ತಿ ಗಿಡ ಇರ್ತದೆ ಸರ್, ಕುರಿ ಮೇಕೆ ಬಿಟ್ಬಿಟ್ಟು ಬರಲು ಮಾಡಿಬಿಡ್ತವೆ. ಅದೇ ಹತ್ತಿ ಗಿಡಕ್ಕೆ ಏನು ಮಾಡ್ತೀವಿ, ರೋಟಾವೇಟರ್ ಹಾಕ್ಬಿಟ್ರೆ ಅಲ್ಲೇ ಸರಳ ಗೊಬ್ಬರ ಆಗಿಬಿಟ್ಟು ಭೂಮಿಯೊಳಗೆ ಸೇರ್ಕೊಂಬಿಟ್ಟು ಕಾರ್ಬನ್ ಮತ್ತು ಇಂಗಾಲ ಜಾಸ್ತಿ ಆಗಿಬಿಟ್ಟು ಒಳ್ಳೆ ಬೆಳೆ ಬರ್ತದೆ, ಭೂಮಿ ಕೂಡ ಫರ್ಟಿಲಿಟಿ ಇರ್ತದೆ. ಹಂಗಾಗಿ ನಾವು ಯಾವುದೇ ಕೆಮಿಕಲ್ ಜಾಸ್ತಿ ಬಳಸಲ್ಲ. ಆಮೇಲೆ ದೇಶೀಯ ಬೀಜಗಳಿಗೆ ಭಾಳಷ್ಟು ಹೋಗ್ತೀವಿ ಸರ್. ನನ್ನಲ್ಲಿ ಸಿರಿಧಾನ್ಯಗಳು ಎಲ್ಲ ಹೋಗಿದ್ದಾರೆ ಸರ್. ರಾಗಿ ಇದೆ, ನವಣೆ ಇದೆ, ಆರ್ಕ ಇದೆ, ಬರ್ಗ ಇದೆ, ಊದ್ಗಾ ಇದೆ, ಎಲ್ಲ ಬೀಜ ರೈತರು ಕೇಳಿದ್ರೆ ಅವತ್ತೇನು ಮಾರ್ಕೆಟ್ ರೇಟ್ ಇದೆ ಆ ರೇಟಿಗೆ ಬೀಜ ಕೊಡ್ತೀವಿ. ಹಂಗ ನಮ್ಮಲ್ಲಿ ನವಣೆ, ಆರ್ಕ ಎಲ್ಲ ಸ್ಟಾಕ್ ಇದೆ ಸರ್, ಆಲ್ರೆಡಿ ಮಾರ್ಕೆಟ್ ಬಂದಂಗೆಲ್ಲ ಕೊಡ್ತೀವಿ ಸರ್. ಬೇಕಂದ್ರೆ ನಮ್ಮಲ್ಲಿ ಬಳಸ್ಕೊಂತೀವಿ, ನಮಗೆ ಬೇಕಂದ್ರೆ ಬಳಸ್ಕೊಂತೀವಿ, ಬೀಜನೂ ಕೊಡ್ತೀವಿ ಸರ್. ಈ ರೀತಿ ನಮ್ಮಲ್ಲಿ ಪೂರಕವಾಗಿ ಸಿಗ್ತಕ್ಕಂಥವು ಅವರೇ. ರಾಗಿ ಬೀಜನೂ ನನ್ನ ಹತ್ರ ಬಹಳಷ್ಟು ಜನ ತಗೊಂಡ್ರೆ ಒಂದ್ಸರಿ 2 ಕ್ವಿಂಟಲ್ ರಾಗಿ ಬೀಜ ಕೊಟ್ಟಿನಿ ಸರ್, 100 ರೂಪಾಯಿಗೆ 1 ಕೆಜಿ ಕೊಟ್ಟೆ. ನಿಮ್ಮ ಹೊಲವನ್ನೇ, ನಿಮ್ಮ ತೋಟವನ್ನೇ, ನಿಮ್ಮ ಕೃಷಿ ಭೂಮಿಯನ್ನೇ ಒಂದು ರೈತ ಕ್ಷೇತ್ರ ಪಾಠಶಾಲೆಯಾಗಿ ಮಾಡಬಹುದು, ಅದು ಆಗ್ತಾ ಇದೆಯಾ? ಅಲ್ಲಿ ಮಾಡ್ತಾ ಇದೀವಿ ಸರ್, 2 ಹಂತದಲ್ಲಿ ಮಾಡ್ಕೊಂಡಿದ್ವಿ. ರೈತರು ಅಲ್ಲಿಗೆ ಬರ್ತಾರೆ? ಬರ್ತಾರೆ ಸರ್, ಬರ್ತಾರೆ, ನೋಡ್ತಾರೆ, ಏನನ್ನ ವಿಷಯ ಕೇಳ್ತಾರೆ, ಏನಪ್ಪ ಹೆಂಗ್ ಮಾಡೋದು ಅಂತ ಕೇಳ್ತಾರೆ ಸರ್. ಅವ್ರಿಗೆ ನನಗೆ ಆದಷ್ಟು ಸಲಹೆಗಳು ಕೊಡ್ತೀವಿ, ಇಲ್ಲದಪ್ಪ ಇಂಥ ಹತ್ರ ಸಿಗ್ತಾವ್ರಿ ಅಂತ ಹೇಳ್ತೀವಿ, ಅಂತ ಹತ್ರ ಅಡ್ರೆಸ್ ಕೊಡ್ತೀವಿ ಸರ್. ಆಮೇಲೆ ಈಗ ಕಷಾಯಗಳು ಹಿಡಿಯಿದೆ ಹೆಂಗಪ್ಪ ಅಂತ ಕೇಳ್ತಾರೆ. ಆಮೇಲೆ ಕೆಮಿಕಲ್ ಹೊಲ್ದ ಕರ್ಕೊಂಡು ಹೋಗ್ತಾರೆ, ಬರ್ರಿ ಏನಾಗೈತೆ ನೋಡ್ರಿ ಅಂತ. ಆ ರೀತಿ ಇದ್ದಾಗ ನನ್ನ ಸಲಹೆ ತಗೊಂತಾರೆ ಸರ್. ಅದಕ್ಕೆ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಯಾವುದೇ ಜೋಬಿಗೆ ಹೊರೆ ಆಗದಂಗೆ ಕಡಿಮೆ ಖರ್ಚಿನಲ್ಲಿ ಪರಿಸರದಲ್ಲಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ಹೇಳಿ ಕಷಾಯಗಳನ್ನು ಹೇಳೋದು, ಈ ರೀತಿ ಹೇಳೋದ್ರಿಂದ ಅವ್ರಿಗೆ ಖುಷಿ ಆಗುತ್ತೆ, ಕಡಿಮೆ ಖರ್ಚಿನಲ್ಲಿ ಲಾಭದಾಯಕ ಮಾಡ್ಕಂತಾರೆ. ಆಮೇಲೆ ಕೆಮಿಕಲ್ ಹೊಲ್ದಾಗ ಕರ್ಕೊಂಡು ಹೋಗ್ತಾರೆ, ಬರ್ರಿ ಏನಾಗೈತೆ ನೋಡ್ರಿ ಅಂತ. ಆ ರೀತಿ ಇದ್ದಾಗ ನಾನು ಸಲಹೆ ತಗೊಂತಾರೆ. ಅದಕ್ಕೆ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಯಾವುದೇ ಜೋಬಿಗೆ ಹೊರೆ ಆಗದಂಗೆ ಕಡಿಮೆ ಖರ್ಚಿನಲ್ಲಿ ಪರಿಸರದಲ್ಲಿ ಸಿಗ್ತಕ್ಕಂತ ಗಿಡಮೂಲಿಕೆಗಳನ್ನು ಹೇಳಿ ಕಷಾಯಗಳನ್ನು ಹೇಳೋದು, ಈ ರೀತಿ ಹೇಳೋದ್ರಿಂದ ಅವ್ರಿಗೆ ಖುಷಿ ಆಗುತ್ತೆ, ಕಡಿಮೆ ಖರ್ಚಿನಲ್ಲಿ ಲಾಭದಾಯಕ ಮಾಡ್ಕಂತಾರೆ. ಪ್ರೀತಿ, ಇದು ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮನ್ನ ಪರಿಚಯ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ದ ಧನ್ಯವಾದಗಳು. ನಮಸ್ಕಾರ. ನಮ್ಮ ರೈತರು ಯಾರಾದರೂ ನಿಮ್ಮನ್ನು ಭೇಟಿಯಾಗಬೇಕು ಅಂತ ಅಂದರೆ ನಿಮ್ಮನ್ನು ಹೇಗೆ ಸಂಪರ್ಕಿಸಬೇಕು, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡಿ. ಸರ್, 9901630267 ಸರ್. ತಿಪ್ಪೇಸ್ವಾಮಿ ಪೂಜಾರ. ಕೇಳಿದ್ರೆ ಕೇಳಿದ್ರಲ್ಲ, ತಿಪ್ಪೇಸ್ವಾಮಿಯವರನ್ನು ಯಾವುದೇ ಒಬ್ಬ ರೈತರು ಏನಾದರೂ ಕಲಿಬೇಕು ಅನ್ನೋದಾದರೆ ಇವರನ್ನು ಒಮ್ಮೆ ಭೇಟಿಯಾಗಲೇಬೇಕು. ಮತ್ತು ಒಂದು ಹಳ್ಳಿಯಲ್ಲಿ ಒಂದು ಕುಟುಂಬ ಹೇಗಿರಬೇಕು, ಹೇಗೆಲ್ಲ ಇರುತ್ತೆ. ಪ್ರೀತಿ, ಇದು ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮನ್ನು ಪರಿಚಯ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ದ ಧನ್ಯವಾದಗಳು. ನಮಸ್ಕಾರ.